ಟೀಚರ್ ಅಮ್ಮ, ನನ್ ಮಗಿನ ಗಮನಿಸ್ದ್ಯಾ? ಇತ್ತೀಚೆಗೆ ಸಣ್ಣನೇ ಆಗ್ತಾವನೆ. ಎಲ್ಲಿ ಕಾರ್ಡ್ ತೋರ್ಸು? ಹೌದಲ್ಲವ, 3 ತಿಂಗಳಿಂದ ನಿನ್ ಮಗಿ ತೂಕನೇ ಜಾಸ್ತಿ ಆಗಿಲ್ಲ. ಊಟ ಸರಿಯಾಗಿ ಮಾಡ್ತಾವ್ನ? ಪ್ರತಿದಿನ ಊಟ ಮಾಡ್ತಾನೆ ಅವನೇ, ಆದ್ರೆ ದಪ್ಪನೇ ಆಗಿಲ್ಲ. ಮಕ್ಕಳಲ್ಲಿ 3 ತಿಂಗಳಿಂದ ತೂಕ ಜಾಸ್ತಿ ಆಗದೆ ಇದ್ರೆ ಟಿಬಿ ಪರೀಕ್ಷೆ ಮಾಡಿಸ್ಬೇಕು. ನಡಿ ಆಸ್ಪತ್ರೆಗೆ ಹೋಗೋಣ. ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೇ ಇರುವುದು ಟಿಬಿ ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ ಟಿಬಿ ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಭರವಸೆಯ ಬೆಳಕೊಂದು ತಂದಿದೆ ಹುರುಪು ಹೊಸತೊಂದು. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಆರಿಸಿ ಹಿಂದೆ ನೀವು ನಿಮ್ಮ ಖುಷಿಗೆ ನೀಡಿ ಹೊಸ ರಾಗ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಸಮಯ 7:11. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಂಗಳೂರು. ಕೈತೋಟ ಕ್ರಾಂತಿ ವಿಷಮುಕ್ತ ಅನ್ನದ ಬಟ್ಟಲು ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಯವ ಕೃಷಿಕ ಗ್ರಾಹಕರ ಬಳಗ ಮಂಗಳೂರು. ಕೈತೋಟ ಕ್ರಾಂತಿ ವಿಷಮುಕ್ತ ಅನ್ನದ ಬಟ್ಟಲು ಸರಣಿ ಕಾರ್ಯಕ್ರಮದ 13ನೇ ಕಂತಿನಲ್ಲಿ ಇಂದು ನೀರಿನ ನಿರ್ವಹಣೆ ಮತ್ತು ನೀರುಣಿಸುವ ಪದ್ಧತಿ, ಈ ವಿಷಯದ ಕುರಿತು ಮಾತನಾಡುತ್ತಾರೆ ಕಲ್ಪಾ ಭಟ್. ನೀರು ಗಿಡಗಳ ಬೆಳವಣಿಗೆಗೆ ಅತಿ ಮುಖ್ಯವಾದ ಅಂಶ. ಫೋಟೋಸಿಂಥೆಸಿಸ್ ಪ್ರಕ್ರಿಯೆಗೆ, ಗಿಡಗಳು ತಂಪಾಗಿರಲಿಕ್ಕೆ ಮಣ್ಣಿನಲ್ಲಿರುವ ನಾವು ಮಣ್ಣಿಗೆ ಹಾಕಿದ ಖನಿಜ ಮತ್ತು ಪೋಷಕಾಂಶಗಳು ಗಿಡಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಒದಗಲಿಕ್ಕೆ ನೀರು ಅವಶ್ಯಕವಾಗಿ ಬೇಕಾಗಿದೆ. ಗಿಡಗಳಿಗೆ ನೀರನ್ನು ಒದಗಿಸುವ ಪ್ರಮಾಣ 10 ಹಲವು ಅಂಶಗಳನ್ನು ಒಳಗೊಂಡಿರುತ್ತದೆ. ಹವಾಮಾನ, ಮಣ್ಣಿನ ಶೈಲಿ, ಕುಂಡಗಳಲ್ಲಿ ನಾವು ಕೊಕೊಪಿಟ್ ಮಿಶ್ರಣ ಮಾಡಿದ್ದರೆ ನೀರು ಸ್ವಲ್ಪ ಕಡಿಮೆ ಸಾಕಾಗುತ್ತದೆ. ಗಿಡಗಳು ಬಿಸಿಲಲ್ಲಿದೆಯೋ ಅಥವಾ ನೆರಳಲ್ಲಿದೆಯೋ ಎಂಬುದರ ಮೇಲೆಯೂ ನಿರ್ಧಾರಿತವಾಗಿರುತ್ತದೆ. ಕೆಲವು ಗಿಡಗಳಿಗೆ ತುಂಬಾ ನೀರು ಬೇಕಾಗುತ್ತದೆ, ದಿನ ನೀರು ಉಣಿಸಬೇಕಾಗುತ್ತದೆ. ಉದಾಹರಣೆಗೆ ನಮ್ಮ ತರಕಾರಿ ಗಿಡಗಳು, ಬದನೆ, ಬೆಂಡೆಕಾಯಿ, ಮೆಣಸು, ಟೊಮೆಟೊ, ಹೂವಿನ ಗಿಡಗಳಾದ ದಾಸವಾಳ, ಗುಲಾಬಿ, ಸೇವಂತಿಗೆ, ಸಂಜೆ ಮಲ್ಲಿಗೆ, ಗೌರಿ ಹೂವು, ಔಷಧೀಯ ಗಿಡಗಳು ತಿಮರೆ, ತುಳಸಿ, ಭೃಂಗರಾಜ ಇತ್ಯಾದಿಗಳಿಗೆ ಹೆಚ್ಚಿನ ನೀರು ಬೇಕಾಗುತ್ತದೆ. ನಮ್ಮ ಗಾರ್ಡನ್ನಲ್ಲಿರುವ ಹ್ಯಾಂಗಿಂಗ್ ಪಾಟ್ಗಳಿದ್ದರೆ ಅಥವಾ ಇಂಡೋರ್ ಪ್ಲಾಂಟ್ಸ್ ಇದ್ದರೆ ಇವುಗಳಿಗೆಲ್ಲ ವಾರಕ್ಕೆ 2 ದಿನ ನೀರು ಸಾಕಾಗುತ್ತದೆ. ನಮಗೆ ಒಂದು ರೂಢಿಯಾಗಿರುತ್ತದೆ. ನಾವು ಎಲ್ಲಾ ಗಿಡಗಳಿಗೂ ದಿನ ಎಲ್ಲಾ ಗಿಡಗಳಿಗೂ ನೀರು ಹಾಕಿಕೊಂಡು ಹೋಗುತ್ತೇವೆ. ಇದು ಅಗತ್ಯ ಇರುವುದಿಲ್ಲ. ಕೆಲವು ಗಿಡಗಳಿಗೆ ವಾರದಲ್ಲಿ 2 ದಿನ ನೀರು, ದಿನ ಬಿಟ್ಟು ದಿನ ನೀರು ಸಾಕಾಗುತ್ತದೆ. ಕೆಲವು ಗಿಡಗಳಿಗೆ ತುಂಬಾ ಕಡಿಮೆ ನೀರು ಸಾಕಾಗುತ್ತದೆ, ವಾರದಲ್ಲಿ 1 ದಿನ ನೀರು ಸಾಕಾಗುತ್ತದೆ. ಉದಾಹರಣೆಗೆ ಈ ಸಕ್ಯುಲೆಂಟ್ಸ್, ಸ್ನೇಕ್ ಪ್ಲಾಂಟ್ಸ್, ಜೇಡ್ ಪ್ಲಾಂಟ್ಸ್, ಮನಿ ಪ್ಲಾಂಟ್ಸ್, ಪೋನಿ ಪ್ಲಾಂಟ್ಸ್, ಇವುಗಳಿಗೆಲ್ಲ ಕಡಿಮೆ ನೀರು ಸಾಕಾಗುತ್ತದೆ. ಈ ಸಕ್ಯುಲೆಂಟ್ಸ್ ಹೇಳುವುದು ಕಳ್ಳಿ ಜಾತಿಗೆ ಸೇರಿದ ಗಿಡಗಳು. ಇವುಗಳ ಎಲೆಗಳು ನೀರನ್ನು ಹಿಡಿದಿಟ್ಟುಕೊಳ್ಳುವ ಅಂಶವನ್ನು ಹೊಂದಿರುತ್ತದೆ. ಕಳ್ಳಿ ಜಾತಿಗೆ ಸೇರಿದ ಗಿಡಗಳಿಗೆ ತುಂಬ ಕಡಿಮೆ ನೀರು ಸಾಕಾಗುತ್ತದೆ. ನಾವು ಇಂಡೋರ್ ಪ್ಲಾಂಟ್ಸ್ ಕೆಲವೆಲ್ಲ ಕಳ್ಳಿ ಜಾತಿಗೆ ಸೇರಿದಿದ್ದರೆ ಅವುಗಳಿಗೆಲ್ಲ ವಾರದಲ್ಲಿ 1 ದಿನ ಅಥವಾ 2 ದಿನ ನೀರು ಸಾಕಾಗುತ್ತದೆ. ಇವುಗಳೆಲ್ಲ ಡೆಸರ್ಟ್ ಪ್ಲಾಂಟ್ಸ್. ಇವುಗಳ ಎಲೆಗಳು ನೀರನ್ನು ಹಿಡಿದಿಟ್ಟುಕೊಳ್ಳುವ ಅಂಶಗಳನ್ನು ಹೊಂದಿರುತ್ತದೆ. ಗಿಡಗಳಿಗೆ ನೀರು ಉಣಿಸಲಿಕ್ಕೆ ಬೆಳಗ್ಗಿನ ಸಮಯ ತುಂಬ ಸೂಕ್ತವಾದ ಸಮಯವಾಗಿದೆ. ಹವಾಮಾನ ಆಧಾರಿತವಾಗಿ ಗಿಡಗಳಿಗೆ ಅಗತ್ಯ ಎನಿಸಿದರೆ ಬೆಳಗ್ಗೆ ಮತ್ತು ಸಂಜೆ ನೀರು ಕೊಡಬಹುದಾಗಿದೆ. ಸೊಪ್ಪುಗಳಿಗೆ, ಹರಿವೆ ಅಥವಾ ಸೇವಂತಿಗೆ, ಇನ್ನೂ ಕೆಲವು ಗಿಡಗಳಿಗೆ ಬೆಳಗ್ಗೆ ಎದ್ದ ಕೂಡಲೇ ಪನಿದೆಪ್ಪುನು ಅಂತ ತುಳುವಲ್ಲಿ ಹೇಳುತ್ತಾರೆ. ಅಂದರೆ ಗಿಡದ ಮೇಲೆ ಬಿದ್ದ ಇಬ್ಬನಿಯನ್ನು ನೀರು ಹಾಕಿ ತೆಗೆಯುವಂಥದ್ದು. ಅದು ಸೊಪ್ಪಿನ ಬೆಳವಣಿಗೆಗೆ ತುಂಬ ಪೂರಕವಾದ ಅಂಶವಾಗಿದೆ. ಇನ್ನು ತರಕಾರಿ ಕೊಯ್ಯುವ 1 ಗಂಟೆ ಮೊದಲು ಗಿಡಗಳಿಗೆ ನೀರು ಉಣಿಸಿದರೆ ಕೊಯ್ಲು ಮಾಡುವ ಸಮಯದಲ್ಲಿ ತರಕಾರಿಗಳು ತುಂಬ ತಾಜಾವಾಗಿ ಕಾಣುತ್ತದೆ, ತುಂಬ ತಾಜಾತನದಿಂದ ಕೂಡಿರುತ್ತದೆ. ನೀರನ್ನು ಕೈಯಿಂದ ಅಥವಾ ಮಗ್ಗಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಹಾಕುವುದು ತುಂಬ ಸೂಕ್ತವಾದ ಕ್ರಮ. ಅದು ನೀರಿನ ಸವಕಳಿಯನ್ನು ಮತ್ತು ಬೇರುಗಳು ತುಂಬ ಸೂಕ್ಷ್ಮವಾಗಿರುತ್ತದೆ, ಅವುಗಳಿಗೆ ಪೆಟ್ಟಾಗುವುದನ್ನು ತಡೆಯುತ್ತದೆ. ಒಂದು ವೇಳೆ ಪೈಪಲ್ಲಿ ಬಿಡುವ ಅನಿವಾರ್ಯತೆ ಇದ್ದರೆ ಆದಷ್ಟು ಮೆಲ್ಲನೆ ಬೇರಿಗೆ ಪೆಟ್ಟಾಗದಂತೆ ಹಾಗೂ ಮಣ್ಣು ತುಂಬ ಸವೆಯದಂತೆ ಎಚ್ಚರ ವಹಿಸಬೇಕಾಗುತ್ತದೆ. ಕುಂಡದಲ್ಲಿ ನೀರು ಹಾಕುವಾಗ ಕೆಳಗಿಂದ ತೂತು ಇರುವುದನ್ನು ಖಾತರಿಪಡಿಸಿಕೊಳ್ಳಿ. ಇದು ಹೆಚ್ಚುವರಿ ನೀರು ಹರಿದು ಹೋಗಲು ಅನುಕೂಲವಾಗುತ್ತದೆ. ಗಿಡಗಳಿಗೆ ನೀರು ಹೆಚ್ಚಾದರೆ ಎಲೆಗಳಲ್ಲಿ ಫಂಗಸ್ ಅಥವಾ ಅಲ್ಲಿಯೇ ಗಿಡಗಳು ಕೊಳೆತು ಹೋಗುವ ಸಾಧ್ಯತೆ ಇರುತ್ತದೆ ಹಾಗೂ ಹಾನಿಕಾರಕ ಅನೇಕ ಶಿಲೀಂಧ್ರೀಯ ರೋಗಗಳಿಗೆ ಕಾರಣವಾಗುತ್ತದೆ. ಕುಂಡಗಳಲ್ಲಿ ನೆಟ್ಟ ಗಿಡಗಳಿಗೆ ನಿಧಾನವಾಗಿ ಅವಶ್ಯಕತೆ ತಕ್ಕಂತೆ ನೀರು ಕೆಳಗಿನ ಭಾಗಕ್ಕೆ ಹೋಗುವವರೆಗೂ ನಿಧಾನಕ್ಕೆ ನೀರು ಹಾಕುವಂಥದ್ದು. ತುಂಬಾ ಎಕ್ಸೆಸ್ ಆಗಿ ಹೊರಗೆ ಹೋಗದಂತೆ ಎಚ್ಚರ ವಹಿಸಬೇಕಾಗುತ್ತದೆ. ತುಂಬಾ ನೀರು ಕುಂಡದಿಂದ ಹೊರಗೆ ಹೋದರೆ ಪೋಷಕಾಂಶಗಳು ನಷ್ಟ ಹೊಂದುವ ಸಾಧ್ಯತೆ ಇರುತ್ತದೆ. ಕುಂಡಗಳಲ್ಲಿ ಎಟ್ಟ ಗಿಡಗಳಿಗೆ ಅವಶ್ಯಕತೆ ತಕ್ಕಂತೆ ನೀರು ಹಾಕಬೇಕಾಗುತ್ತದೆ. ನೀರು ಕೆಳಗಿನ ಭಾಗ ತನಕ ಹೋಗುವ ತನಕ ನೀರು ಹಾಕುವುದು ಸೂಕ್ತವಾದ ಕ್ರಮ. ನೀರು ತುಂಬ ಎಕ್ಸೆಸ್ ಆಗಿ ಗಿಡ ಕುಂಡಗಳಿಂದ ಹೊರಗೆ ಹೋಗದಂತೆ ಎಚ್ಚರ ವಹಿಸಬೇಕು. ಅತಿಯಾಗಿ ನೀರೊಳಗೆ ಇಟ್ಟಿರುವ ಪ್ಲೇಟು ಪೂರ್ತಿ ಯಾವಾಗಲೂ ನೀರಿರುತ್ತದೆ, ಇದು ಅವಶ್ಯಕತೆ ಇರುವುದಿಲ್ಲ. ಈ ರೀತಿ ನೀರು ಹಾಕಿದಾಗ ನಾವು ಕುಂಡಗಳಲ್ಲಿ ಲಿಮಿಟೆಡ್ ಪೋಷಕಾಂಶಗಳನ್ನು ನಾವು ಹಾಕಿರುತ್ತೇವೆ, ಆಗ ಅವುಗಳು ನಷ್ಟವಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಮಣ್ಣು ತುಂಬ ಬಿಗಿಯಾಗಿದ್ದರೆ ಆಗ ನೀರು ಕೆಳಗಿನ ತನಕ ಹೋಗುವುದಿಲ್ಲ. ಆದ್ದರಿಂದ ನೀರು ಮಣ್ಣು ಯಾವಾಗಲೂ ಸ್ವಲ್ಪ ಲೂಸಾಗಿ ಇರುವಂತೆ ನೋಡಿಕೊಳ್ಳಬೇಕಾಗುತ್ತದೆ, ಆಗ ನೀರು ಕೆಳಗಿನ ತನಕ ಹೋಗಲು ಸಹಾಯವಾಗುತ್ತದೆ, ಬೇರುಗಳು ಹರಿಯಲು ಸಹಾಯವಾಗಿರುತ್ತದೆ. ಹಾಗಂತ ಹೇಳಿ ತುಂಬ ಮಣ್ಣು ಲೂಸಾಗಿದ್ದರೂ ಕಷ್ಟ, ಆಗ ನಾವು ಹಾಕಿದ ಕೂಡಲೇ ನೀರು ಮಣ್ಣು ಹಿಡಿದಿಟ್ಟುಕೊಳ್ಳದೆ ಕೂಡಲೇ ಪೂರ್ತಿ ಕೆಳಗೆ ಹೋಗುವ ಸಾಧ್ಯತೆಯೂ ಇರುತ್ತದೆ. ಆದ್ದರಿಂದ ನಾವು ಮಣ್ಣಿನ ಮಿಶ್ರಣವನ್ನು ಸಾಧಾರಣವಾಗಿ ನೀರು ಹಿಡಿದಿಟ್ಟುಕೊಳ್ಳುವಾಗೆ ಹಾಗೂ ನೀರು ಸರಾಗವಾಗಿ ಹರಿಯುವಾಗೆ ಮಾಡಿಕೊಳ್ಳುವುದು ಸೂಕ್ತವಾದ ಕ್ರಮ. ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಮ್ಮ ಕೈತೋಟದಲ್ಲಿ ಡ್ರಿಪ್ ಇರಿಗೇಷನ್ ಅನ್ನು ಅಳವಡಿಸಿಕೊಳ್ಳಬಹುದು. ಈಗ ಮುಂದುವರಿದು ಸೆಲ್ಫ್ ಬಾಟಮ್ ವಾಟರಿಂಗ್ ಸಿಸ್ಟಮ್ಗಳೆಲ್ಲ ಬಂದಿದೆ, ಅವುಗಳನ್ನು ನಮ್ಮ ಕೈತೋಟಕ್ಕೆ ಅನುಕೂಲವಾಗಿ ನಾವು ಅಳವಡಿಸಿಕೊಳ್ಳಬಹುದಾಗಿದೆ. ಇನ್ನು ನಾವು ನೀರಿನಲ್ಲಿ ಬೆಳೆಯುವ ಸಸ್ಯಗಳನ್ನು ಬೆಳೆಸಿದ್ದರೆ ನಾವು ಅವುಗಳಲ್ಲಿ ಸಿಗಡಿ ಮೀನುಗಳನ್ನು ಹಾಕುವುದರಿಂದ ನೀರು ಸ್ವಚ್ಛವಾಗಿಟ್ಟುಕೊಳ್ಳಬಹುದು ಹಾಗೂ ಸೊಳ್ಳೆ ಉತ್ಪತ್ತಿ ಆಗುವುದನ್ನು ತಡೆಯಬಹುದಾಗಿದೆ. ನೀರಲ್ಲಿ ಪಾಚಿ ಆಗಲು ಪ್ರಾರಂಭವಾದಾಗ ನಾವು ನೀರು ಬದಲಾಯಿಸಬೇಕಾಗುತ್ತದೆ. ನಮ್ಮ ಅಡುಗೆ ಮನೆಯಲ್ಲಿ ಅಕ್ಕಿ ತೊಳೆದ ನೀರು, ಉದ್ದು ತೊಳೆದ ನೀರು, ಬೇಳೆ ತರಕಾರಿ ತೊಳೆದ ನೀರನ್ನು ಗಿಡಕ್ಕೆ ಹಾಕುವುದರಿಂದ ನಾವು ನೀರನ್ನು ಸದ್ಬಳಕೆ ಮಾಡಬಹುದಾಗಿದೆ. ಅಲ್ಲದೆ ಕೆಲವು ಪೋಷಕಾಂಶಗಳು ಗಿಡಗಳಿಗೆ ಲಭ್ಯವಾಗುತ್ತದೆ. ಗಿಡಗಳಿಗೆ ನೀರು ಮಾತ್ರ ಅಲ್ಲದೆ ಮಜ್ಜಿಗೆ, ಜೀವಾಮೃತ, ಹಣ್ಣಿನ ಸಿಪ್ಪೆಯಲ್ಲಿ ತಯಾರಾದ ಎನ್ಝೈಮ್ಸ್ಗಳನ್ನು ಈ ತರದ ರೂಪದಲ್ಲಿ ಗಿಡಗಳಿಗೆ ನೀರನ್ನು ಒದಗಿಸಬಹುದಾಗಿದೆ. ಇನ್ನು ದೂರದ ಪ್ರಯಾಣ ಇಂತಹ ಸಂದರ್ಭದಲ್ಲಿ ಕುಂಡದ ಕೆಳಗೆ ತಟ್ಟೆಯಲ್ಲಿ ನೀರು ತುಂಬಿ ಇಡಬಹುದಾಗಿದೆ, ಅಥವಾ ಒಂದು ಪಾತ್ರೆಯಲ್ಲಿ ನೀರು ಇಟ್ಟು ಒಂದು ಹಳೆಯ ಕಾಟನ್ ಬಟ್ಟೆಯಲ್ಲಿ ಹಗ್ಗದ ರೀತಿಯಲ್ಲಿ ಮಾಡಿ ಅದನ್ನು ಒಂದು ಪಾತ್ರದಿಂದ ಗಿಡಕ್ಕೆ ಹೋಗುವಾಗೆ ಮಾಡಿಟ್ಟರೆ ನಮಗೆ ಅದು ಒಂದು 3-4 ದಿವಸದ ಪ್ರಯಾಣ ತನಕ ನೀರು ಗಿಡಕ್ಕೆ ಲಭ್ಯವಾಗುವ ಹಾಗೆ, ಹನಿ ಲಭ್ಯವಾಗುವ ಹಾಗೆ ನೋಡಿಕೊಳ್ಳುತ್ತದೆ. ಇದುವರೆಗೆ ಕೈತೋಟ ಕ್ರಾಂತಿ ವಿಷಮುಕ್ತ ಅನ್ನದ ಬಟ್ಟಲು ಸರಣಿ ಕಾರ್ಯಕ್ರಮದ 13ನೆಯ ಕಂತಿನಲ್ಲಿ ನೀರಿನ ನಿರ್ವಹಣೆ ಮತ್ತು ನೀರುಣಿಸುವ ಪದ್ಧತಿ ಈ ವಿಷಯದ ಕುರಿತು ಮಾತನಾಡಿದವರು ಕಲ್ಪಾ ಭಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಯವ ಕೃಷಿಕ ಗ್ರಾಹಕರ ಬಳಗ ಮಂಗಳೂರು. ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೇವೂರು ಉಪ್ಪಳ ಹಾಗೂ ಸಾವಯವ ಕೃಷಿ ಗ್ರಾಹಕರ ಬಳಗ ಮಂಗಳೂರು ಇವರ ಸಹಭಾಗಿತ್ವದಲ್ಲಿ March 4 and 5 ಕೃಷಿ ಬದುಕಿನ ಪಾಠ 2 ದಿನಗಳ ಶಿಬಿರವನ್ನು ಏರ್ಪಡಿಸಲಾಗಿದೆ. ಭಾಗವಹಿಸಲು ಇಚ್ಛಿಸುವವರು ಕೆ ರತ್ನಾಕರ್ 9448835606 ಹರಿಕೃಷ್ಣ ಕಾಮತ್ 9481390710 ಇವರನ್ನು ಸಂಪರ್ಕಿಸಬಹುದು. ಆಕಾಶವಾಣಿ ಮಂಗಳೂರು, ಸಮಯ 7:19. ನಮ್ಮ ರೈತ ಬಂಧುಗಳಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಅಶಕ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9 ಯಾಕೆ ಗುರ್ತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9 ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರ್ರಿ. ಆಮೇಕೆ 2 and 3 ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದ್ರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9 ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಭರವಸೆಯ ಬೆಳಕೊಂದು ತಂದಿದೆ ಹುರುಪು ಹೊಸತೊಂದು ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು ಆರಿಸಿ ಹಿಂದೆ ನೀವು ನಿಮ್ಮ ಖುಷಿಗೆ ನೀಡಿ ಹೊಸರಾಗ ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್ ಅಪಾಯಕಾರಿ ಅಂಶಗಳು ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ ಓಹೋಹೋ ಎಲ್ಲಿಗೆ ಹೊರಟೆ ನಿಂಗಣ್ಣ ಏನಿಲ್ಲ ಅಣ್ಣ ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ ಸಾಲ ಸಿಗುತ್ತೆ ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ ಇನ್ ಹತ್ ನಿಮಿಷದಲ್ಲಿ ಮೂವಿ ಶುರು ಆಗತ್ತೆ ಈ ಸಲನು ಮೂವಿ ಸ್ಟಾರ್ಟಿಂಗ್ ಮಿಸ್ ಆ 5 ನಿಮಿಷದಲ್ಲಿ ನಿನ್ನ ಮಾಲ್ ಹತ್ರ ಡ್ರಾಪ್ ಮಾಡ್ಬಿಡ್ತೀನಿ ನೋಡ್ತಾ ಇರು ಅಯ್ಯೋ ಇದೇನು ಸಿಟಿಲಿ ಇಷ್ಟು ಸ್ಪೀಡ್ ಆಗಿ ಕಾರ್ ಓಡಿಸ್ತೀಯಾ ಏಯ್ ಬಸ್ ಇದೆ ಮುಂದೆ ಅಯ್ಯೋ ಲೆಫ್ಟ್ ಇಂದ ಹೋಗ್ಬೇಡ ನಿಧಾನ ನಿಧಾನ ನೀ ಸುಮ್ನೆ ಕುತ್ಕೋ ಡೋಂಟ್ ವರಿ ಈಗ ನೋಡು ಹೇಗ್ ಓವರ್ಟೇಕ್ ಮಾಡ್ತೀನಿ ಆ ಬಸ್ ನ ಅಂತ ಅತಿ ವೇಗ ಅಪಘಾತಕ್ಕೆ ಕಾರಣ ವಾಹನಗಳನ್ನು ಎಡಭಾಗದಿಂದ ಓವರ್ಟೇಕ್ ಮಾಡದಿರಿ ಮರೆಯದೆ ಇಂಡಿಕೇಟರ್ ಬಳಸಿ ಕನ್ನಡಿಯ ಮೂಲಕ ಬೇರೆ ವಾಹನಗಳು ಮುನ್ನುಗ್ಗುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ರಸ್ತೆ ನಿಯಮಗಳನ್ನು ಪಾಲಿಸಿ ಸುರಕ್ಷತೆಯಿಂದ ವಾಹನ ಚಲಾಯಿಸಿ ಪ್ರಕಟಣೆ ಆಯುಕ್ತರು ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಅಧಿಕ ರಕ್ತದೊತ್ತಡ ಪಿಡಿಯಚಿ ಲಕ್ಷಣ ವೈಲ್ಯ ವೈರ್ ತಕ್ಲಿ ಪೊಡಪೊಡ್ ತಕ್ಲಿ ಗೋಳ್ ಉಸ್ವಾಸ್ ಗೆಂಚ ಸಮಸ್ಯೆ ದಿಷ್ಟಿಜೆ ಸಮಸ್ಯೆ ಅನಿಯಮಿತ್ ಕಳ್ಜ ಉಡಿ ಹೇ ಸರು ದಿಸೋನ್ ಆಯ್ಲರ್ ತುರ್ತಾನ್ ಸರ್ಶಿಯಾಸ್ಚಾ ಆಸ್ಪತ್ರೆಕ್ ಭೇಟ್ ದೇವನ್ ಚಿಕಿತ್ಸೆ ಗೆಂಚೆ ಗರ್ಜೆಚೆ ಜಾವನ್ ಅಸ ಬಿಪಿ ನಿಯಂತ್ರಣ ಖರ್ಚಿ ವಿಧಾನ ಮೀಟ್ ಲೊಂಚೆ ಅನಿ ತೆಳನ್ ಬಜ್ರಲಿ ಕಣ ಕೌಂಕ್ನೋಜೋ ಧೂಮ್ರಪಾನ್ ಪಿಯೋನೆ ಅನಿ ದುಮ್ಟಿ ಅಟಪ್ಚೋ ವಸ್ತು ಕೌಂಕ್ನೋಜೋ ದಿಸಾನ್ ದಿಸ ದೈಹಿಕ ಚಟುವಟಿಕೋ ಯೋಗ ಅನಿ ವ್ಯಾಯಾಮ ಸುಖಾನಸ್ಥಾನ ಕೊರುಂಗ್ ಜಾಯ್ ತೋಳ್ ತೋಳ್ ಲಕ್ಸರಸ್ಚಾ ಆರೋಗ್ಯ ಕೇಂದ್ರ ತುಮ್ಚಿ ಬಿಪಿ ಪರೀಕ್ಷಾ ಕೊರುಂಗ್ ಜಾಯ್ ಅನಿ ಸಲಹಾ ಕಣ್ ಗೆವನ್ ಜಾಗೃತ ಕಾಯಿ ಗೆವಂಗ್ ಜಾಯ್ ಸುರ್ತಿಕ್ ಮಹಿತೇಕ್ ಲಕ್ಸರಸಲ್ಯ ಬೊಲೈಕಿ ಕೇಂದ್ರ ಸಂಪರ್ಕ ಪ್ರಕಟನ್ ಜಿಲ್ಲಾ NCD ವಿಭಾಗ್ ಬೊಲೈಕಿ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ ಮೊದಲಿಗೆ ಕೇಳಿ ಕೃಷಿ ಮಾಹಿತಿ ನಾವು ಯಾಕೆ ತರಕಾರಿಗಳನ್ನು ಸೇವಿಸಬೇಕು ಎನ್ನುವ ಪ್ರಶ್ನೆಗೆ ಉತ್ತರ ನಾರಿನ ಅಂಶ ಇರುವಂತಹದ್ದು ವಿಟಮಿನ್ಗಳು ಖನಿಜಗಳು ಮತ್ತು ಲವಣಗಳು ಇವು ತರಕಾರಿಗಳ ಮೂಲಕ ನಮ್ಮ ದೇಹಕ್ಕೆ ಸೇರ್ತವೆ ಹಾಗಾಗಿ ನಾವು ಹೆಚ್ಚು ಹೆಚ್ಚು ತರಕಾರಿಗಳನ್ನು ಸೇವಿಸಬೇಕು ಎನ್ನುವಂತಹದ್ದು ತರಕಾರಿಗಳನ್ನು ಬೆಳಿಬೇಕಿದ್ರೆ ದೊಡ್ಡ ಜಮೀನೇ ಬೇಕು ಅಂತಿಲ್ಲ ಕೈ ತೋಟಗಳಲ್ಲಿ ಮನೆಯ ಸುತ್ತಮುತ್ತ ಮನೆಯ ತಾರಸಿಯ ಮೇಲೆಯೂ ಕೂಡ ತರಕಾರಿಯನ್ನು ಬೆಳಿಬಹುದು ಹಿತ್ತಲೆ ಜಾಗವನ್ನು ಸಮರ್ಪಕವಾಗಿ ಬಳಸಿಕೊಂಡು ರಾಸಾಯನಿಕವಿಲ್ಲದೆ ತರಕಾರಿಗಳನ್ನು ಹೂವಿನ ಗಿಡಗಳನ್ನು ಹಾಗೂ ಹಣ್ಣಿನ ಗಿಡಗಳನ್ನು ಬೆಳೆಸುವಂತಹದ್ದೇ ಕೈತೋಟದ ನಿರ್ಮಾಣ ಇಲ್ಲಿ ಕೈತೋಟವನ್ನು ಮಾಡುವುದರಿಂದ ಕೆಲವೊಂದು ಉಪಯೋಗಗಳಿವೆ ವಿಶೇಷವಾಗಿ ರಾಸಾಯನಿಕ ರಹಿತವಾಗಿ ತರಕಾರಿ ಹೂ ಹಾಗೂ ಹಣ್ಣುಗಳನ್ನು ಪಡೆಯಬಹುದು ಹಣದ ಉಳಿತಾಯ ಮಾಡಬಹುದು ಮನೆಯ ವಾತಾವರಣವನ್ನು ತಂಪಾಗಿಸುವುದೇ ಅಲ್ಲದೆ ಪರಿಸರ ಮಾಲಿನ್ಯವನ್ನು ಕೂಡ ಕಡಿಮೆ ಮಾಡಿಕೊಳ್ಬಹುದು ಇದು ಅತ್ಯಂತ ಸರಳವಾಗಿದ್ದು ಭೂಮಿಯನ್ನು ಅಗೆಯುವ ಕಳೆ ಕೀಳುವ ಹಾಗೂ ಸಸ್ಯ ಸಂರಕ್ಷಣೆಯ ಕೆಲಸಗಳು ಬಹಳ ಕಡಿಮೆ ಇರ್ತವೆ ಪ್ರಾರಂಭಿಕವಾಗಿ ಪ್ಲಾಸ್ಟಿಕ್ ಚೀಲಗಳು ಅಥವಾ ಹೂಕುಂಡಗಳು ಕಾಂಪೋಸ್ಟ್ ಗೊಬ್ಬರ ಸಗಣಿ ಗೊಬ್ಬರ ಇವಿಷ್ಟು ಬೇಕಾಗ್ತದೆ ಜೊತೆಗೆ ಸುಡುಮಣ್ಣು ಎರೆಗೊಬ್ಬರ ಇದು ಇದ್ರೆ ಬಹಳ ಒಳ್ಳೆಯದು ಇದರ ಜೊತೆಗೆ ಅತಿ ಮುಖ್ಯವಾಗಿ ಕೈತೋಟ ಮಾಡುವವರಿಗೆ ಆಸಕ್ತಿ ಇರಬೇಕು ಕೈತೋಟದಲ್ಲಿ ಬಹಳಷ್ಟು ವಿಧದ ತರಕಾರಿಗಳನ್ನು ಬೆಳೆಯೋಕ್ಕೆ ಅವಕಾಶ ಇದೆ ಹಾಲು ಬೆಂಡೆ ಬದನೆ ಹೀರೆಕಾಯಿ ಹಾಗಲಕಾಯಿ ಪಡುವಲಕಾಯಿ ಸೋರೆ ಕುಂಬಳಕಾಯಿ ತೊಂಡೆ ಮೆಣಸು ಹರಿವೆ ಬಸಳೆ ಹೀಗೆ ವಿವಿಧ ನಮೂನೆಯ ತರಕಾರಿಗಳನ್ನು ಬೆಳೆಯುವುದಕ್ಕೆ ಅವಕಾಶ ಇದೆ ಬೇಸಿಗೆ ಸಮಯದಲ್ಲಿ ಪ್ರಮುಖವಾಗಿ ಬದನೆ ಬೆಂಡೆ ಸಾಂಬಾರ್ ಸೌತೆ ಹೀರೆ ಪಡುವಲ ಬೂದುಗುಂಬಳ ಸೊಪ್ಪು ತರಕಾರಿಗಳಾದ ಹರಿವೆ ಮೆಂತೆ ಪಾಲಕ್ ಇವುಗಳನ್ನು ಕೂಡ ಬೆಳಿಬಹುದು ಹಾಲು ಬೆಂಡೆಗೆ ಉತ್ತಮವಾದಂತಹ ಬೇಡಿಕೆ ಇದೆ ಹೆಚ್ಚಿನ ರುಚಿ ಇದೆ ಹಾಗೂ ಪೌಷ್ಟಿಕಾಂಶದಿಂದಲೂ ಕೂಡ ಕೂಡಿದೆ ಬಿತ್ತನೆಗೆ ಮೊದಲು ಸುಮಾರು 18 ಗಂಟೆಗಳ ಕಾಲ ನೀರಿನಲ್ಲಿ ಚೆನ್ನಾಗಿ ಬೀಜವನ್ನು ನೆನೆಸಬೇಕು ಅನಂತರ ಬಿತ್ತನೆಯನ್ನು ಮಾಡಬೇಕು 1:1:1 ಪ್ರಮಾಣದಲ್ಲಿ ಮಣ್ಣು ಸುಡುಮಣ್ಣು ಮತ್ತು ಪುಡಿ ಗೊಬ್ಬರದ ಇವುಗಳನ್ನು ಪ್ಲಾಸ್ಟಿಕ್ ಚೀಲಗಳಲ್ಲಿ ಅಥವಾ ಹೂಕುಂಡಗಳಲ್ಲಿ ಬೆರೆಸಬೇಕು ನಂತರ ಬೀಜವನ್ನು ಹಾಕಬೇಕು ಬಿತ್ತಿದ 15 ದಿವಸದ ನಂತರ ಒಂದು ಲೀಟರ್ ದನದ ಗಂಜಲದ ನೀರನ್ನು ಅಥವಾ ಜೀವಸಾರ ಘಟಕದ ನೀರನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕೊಡಬೇಕಾಗ್ತದೆ. 15 ದಿವಸಗಳಿಗೆ ಒಂದು ಸಾರಿ ಈ ಗೊಬ್ಬರ ಕೊಡುವುದನ್ನು ಮುಂದುವರಿಸಬೇಕು. ಯಾವುದೇ ತರಕಾರಿಗಳನ್ನು ಬೆಳೆಸಬೇಕಿದ್ರೆ ಅಲ್ಲಿ ಸಾಕಷ್ಟು ರೋಗ ಹಾಗೂ ಕೀಟಗಳು ಕೂಡ ಬಾಧಿಸಬಹುದು. ಈ ಬಗ್ಗೆ ನಿಗಾವನ್ನು ವಹಿಸಬೇಕು. ಬೆಂಡೆಯಲ್ಲಿ ಹಳದಿ ರೋಗ ಒಂದು ಪ್ರಮುಖವಾದಂತಹ ರೋಗವಾಗಿದ್ದು ಒಂದು ಬಾರಿ ಈ ರೋಗ ಬಂದರೆ ಇದನ್ನು ನಿರ್ವಹಣೆ ಮಾಡುವಂತಹದ್ದು ಕಷ್ಟವಾಗ್ತದೆ. ರೋಗ ಬಾರದ ಹಾಗೆ ಸಾಧ್ಯವಾದಷ್ಟು ಎಚ್ಚರಿಕೆಯನ್ನು ಅನುಸರಿಸಬೇಕು. ಆರೋಗ್ಯವಂತ ಬೀಜಗಳ ಆಯ್ಕೆ, ಪೋಷಕಾಂಶ ಇರುವಂತಹ ಗೊಬ್ಬರವನ್ನು ಕೊಡುವಂತಹದ್ದು, ಸರಿಯಾದ ಸಮಯದಲ್ಲಿ ನೀರನ್ನು ಕೊಡುವಂತಹದ್ದು, ಈ ಮೂಲಕ ರೋಗ ಬಾರದ ಹಾಗೆ ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು. ಸಸ್ಯ ಸಂರಕ್ಷಣೆಯಲ್ಲಿ ಪ್ರಮುಖವಾಗಿ ಬೇರೆ ಬೇರೆ ವಿಧಾನವನ್ನು ಅನುಸರಿಸಬಹುದು. ಬೇಸಾಯ ಪದ್ಧತಿಯನ್ನು ಸರಿಯಾದ ಸಮಯದಲ್ಲಿ ಅನುಸರಿಸುವಂತಹದ್ದು, ಯಾಂತ್ರಿಕ ಪದ್ಧತಿ, ಸಾವಯವ ಪದ್ಧತಿಯಲ್ಲಿ ಕೀಟ ಹಾಗೂ ರೋಗಗಳ ನಿರ್ವಹಣೆ ಮಾಡುವಂತಹದ್ದು, ಹಾಗೂ ಕೊನೆಯ ಅಸ್ತ್ರವಾಗಿ ರಾಸಾಯನಿಕ ಪದ್ಧತಿಯನ್ನು ಕೂಡ ಅನುಸರಿಸಬಹುದು. ಬೇಸಾಯ ಪದ್ಧತಿಯಲ್ಲಿ ಪ್ರಮುಖವಾಗಿ ಕಳೆಯನ್ನು ನಿರ್ಮೂಲನೆ ಮಾಡುವಂತಹದ್ದು, ಬೆಳೆ ಪರಿವರ್ತನೆ ಹಾಗೂ ತರಕಾರಿಗಳಲ್ಲಿ ವಿವಿಧತೆಯನ್ನು ಕಾಪಾಡಿಕೊಳ್ಳುವಂತಹದ್ದು, ಚೆನ್ನಾಗಿ ಕಳಿತ ಸಾವಯವ ಗೊಬ್ಬರವನ್ನು ಉಪಯೋಗಿಸುವಂತಹದ್ದು, ನೀರು ಚೆನ್ನಾಗಿ ಬಸಿದು ಹೋಗುವಂತೆ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂತಹದ್ದು, ಚೆಂಡು ಹೂವಿನ ಗಿಡ ಅಥವಾ ಸೇವಂತಿಗೆ ಗಿಡವನ್ನು ಬಲೆ ಬೆಳೆಯಾಗಿ ಬೆಳೆಸುವಂತಹದ್ದು, ಕಲುಷಿತ ಮಣ್ಣಿನ ಸೌರ ಶಾಖೀಕರಣಗೊಳಿಸುವಂತಹದ್ದು ಅಂದರೆ ಬಿಸಿಲಿಗೆ ಒಡ್ಡುವಂತಹದ್ದು, ಗಿಡಗಳನ್ನು ಒತ್ತೊತ್ತಾಗಿ ಬೆಳೆಯುವುದಕ್ಕೆ ಅವಕಾಶ ಮಾಡಿಕೊಡದೇ ಇರುವಂತಹದ್ದು, ಈ ಎಲ್ಲ ಬೇಸಾಯ ಕ್ರಮವನ್ನು ಅನುಸರಿಸುವುದರಿಂದ ಸ್ವಲ್ಪ ಮಟ್ಟಿಗೆ ಕೀಟ ಹಾಗೂ ರೋಗಗಳು ಬಾರದ ಹಾಗೆ ತಡೆಗಟ್ಟಬಹುದು. ಯಾಂತ್ರಿಕ ಪದ್ಧತಿ ಅಂತಂದರೆ ಕೀಟಗಳ ಮೊಟ್ಟೆ ಮತ್ತು ಮರಿಕೋಶಗಳನ್ನು ಕೈಯಿಂದ ತೆಗೆದು ನಾಶಗೊಳಿಸುವುದು, ರೋಗ ಮತ್ತು ಕೀಟ ಪೀಡಿತ ಗಿಡಗಳನ್ನು ತೆಗೆದು ಸುಡುವಂತಹದ್ದು, ವೈರಸ್ ಅಥವಾ ನಂಜಾಣು ಮತ್ತು ಮಣ್ಣಿನ ಮೂಲಕ ಹರಡುವಂತಹ ರೋಗಗಳಾಗಿದ್ದರೆ ಆ ಗಿಡವನ್ನು ಬುಡ ಸಮೇತ ಕಿತ್ತು ನಾಶಗೊಳಿಸುವಂತಹದ್ದು, ಅನಂತರ ಕಲುಷಿತ ಮಣ್ಣನ್ನು ಬಿಸಿಲಿಗೆ ಒಡ್ಡುವಂತಹದ್ದು, ಇವಿಷ್ಟು ಕ್ರಮವನ್ನು ಕೈಗೊಳ್ಳಬೇಕು. ಸಾವಯವ ಪದ್ಧತಿಯಲ್ಲಿ ಸಸ್ಯ ಹೇನು ನಿರ್ವಹಣೆಗಾಗಿ ಬೆಳ್ಳುಳ್ಳಿ ಸಾರವನ್ನು ಬಳಸಬಹುದು. ಸಸ್ಯ ಹೇನು ಮತ್ತು ನುಸಿಯ ನಿರ್ವಹಣೆಗಾಗಿ ಸಾಬೂನಿನ ನೀರನ್ನು ಬಳಸಬಹುದು. ಬಸವನ ಹುಳು ಹಾಗೂ ಕಂಬಳಿ ಹುಳು ಇವುಗಳ ನಿರ್ವಹಣೆಗಾಗಿ ಉಪ್ಪಿನ ದ್ರಾವಣವನ್ನು ಬಳಸಬಹುದು. ಹಾಗೆಯೇ ಹೊಂಗೆ ಎಣ್ಣೆ, ಬೇವಿನ ಬೀಜದ ಕಷಾಯ, ಬೇವಿನ ಎಲೆಯ ಕಷಾಯ, ಅರಿಶಿನ, ಶುಂಠಿ, ಈರುಳ್ಳಿಯ ಕಷಾಯ ಇವುಗಳನ್ನು ಕೂಡ ಕೀಟಗಳ ನಿರ್ವಹಣೆಯಲ್ಲಿ ಬಳಸುವುದಕ್ಕೆ ಅವಕಾಶ ಇದೆ. ರೋಗಗಳ ವಿಚಾರಕ್ಕೆ ಬಂದರೆ ಸರಿಯಾದಂತಹ ಆರೋಗ್ಯವಂತ ಬೀಜವನ್ನು ಆಯ್ಕೆ ಮಾಡುವಂತಹದ್ದು ಹಾಗೂ ಬೀಜೋಪಚಾರವನ್ನು ಮಾಡುವಂತಹದ್ದು ಕೂಡ ಪ್ರಮುಖವಾಗುತ್ತದೆ. ಬೂದಿ ರೋಗದ ಹತೋಟಿ ಮಾಡುವುದಕ್ಕೆ ಬೂದಿ ಮತ್ತು ಅರಿಶಿನ ಪುಡಿಯ ಮಿಶ್ರಣವನ್ನು ಬಳಕೆ ಮಾಡಬೇಕು. ಸಸಿಮಡಿಯಲ್ಲಿ ಸಸಿ ಸಾಯುವಂತಹ ಸಮಸ್ಯೆ ಕಂಡುಬರುವುದಿದ್ರೆ ಸಸಿಮಡಿಗಳಿಗೆ ಸೂರ್ಯರಶ್ಮಿಯಿಂದ ಉಪಚರಿಸುವುದು ಅಥವಾ ಬೀಜೋಪಚಾರವನ್ನು ಮಾಡುವಂತಹದ್ದು, ಬೂದಿ ರೋಗಗಳಿಗೆ ಗಂಧಕದ ಧೂಪ ಅಥವಾ ಶೇಕಡ 0.2% ನೀರಿನಲ್ಲಿ ಕರಗುವಂತಹ ಗಂಧಕದ ಸಿಂಪರಣೆಯನ್ನು ಕೈಗೊಳ್ಳುವುದರಿಂದ ಈ ರೋಗವನ್ನು ಹತೋಟಿ ಮಾಡಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಟಿಶಾಮ್ ಪ್ರಸಾದ್. ಚಿನ್ನು, ಅರ್ಧ ಲೀಟರ್ ಹಾಲು ತಗೊಂಡ್ ಬಾ. ನಿನ್ ಗಾಡಿ ಕೊಟ್ರೆ ಬೇಗ ಹೋಗ್ ಬರ್ತೀನಿ. ನಾನ್ ನಡ್ಕೊಂಡು ಹೋಗಲ್ಲಮ್ಮ. ಟಿವಿ ಪಕ್ಕ ಇದೆ ನೋಡು, ಬೇಗ ಹೋಗಿ ಬಾ. ಏನೇ ನೀನು, ಅವಳಿಗಿನ್ನು 15 ವರ್ಷ, ಲೈಸೆನ್ಸ್ ಬೇರೆ ಇಲ್ಲ, ಗಾಡಿ ಕೊಟ್ಟು ಕಳಿಸ್ತಿಯಲ್ಲೇ. ನೀವೇ ಹೋಗಿ, ನಂಗೆ ಟೈಮ್ ಇಲ್ಲ. ಚಿನ್ನು ಜೋಪಾನ. ಆಯ್ತು ಪಪ್ಪ, ಹೋಗ್ ಬರ್ತೀನಿ. 18 ವರ್ಷದ ಒಳಗಿನ ಮಕ್ಕಳು ವಾಹನ ಚಾಲನೆ ಮಾಡುವುದು, ಪೋಷಕರು ಪ್ರೋತ್ಸಾಹಿಸುವುದು ಶಿಕ್ಷಾರ್ಹ ಅಪರಾಧ. ಪೋಷಕರಿಗೆ 3 ತಿಂಗಳ ಸಜೆ ಮತ್ತು 25,000 ದಂಡ ತೆರಬೇಕಾಗುತ್ತದೆ. ಎಚ್ಚರ, ವಾಹನ ಚಾಲನೆ ನಮ್ಮೊಬ್ಬರ ಸುರಕ್ಷತೆಯಲ್ಲ, ಇಡೀ ಸಮಾಜದ ಸುರಕ್ಷತೆ. ರಸ್ತೆ ನಿಯಮಗಳನ್ನು ಪಾಲಿಸಿ, ಸುರಕ್ಷತೆಯಿಂದ ವಾಹನ ಚಲಾಯಿಸಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ. ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ. ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ. ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ. 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ.